ಧಾರೆ ಜೀವನ ಧಾರೆ ಸಲಿಲ ಧಾರೆ ಜೀವನ ಧಾರೆ ಸಲಿಲ ಧಾರೆ ಜೀವನ ಧಾರೆ ಸಲಿಲ ಧಾರೆ ಜೀವನ ಧಾರೆ. ಈಗ ಕೇಳಿ ಜನಪದ ಸಂಗೀತ. ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯೋ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಒಗದಾಣ ಬಿಳಿಗಾಯೋ ಕಾಮಣ್ಣನ ಬೂದಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯೋ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಒಗದಾಣ ಬಿಳಿಗಾಯೋ ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗೋ ರಾವಣ ಸೋತ ರಣದ ಧರ್ಮ ರಾಜ ದ್ರೌಪದಿ ಸೋತ ಪಗಡ್ಯಾಗೋ ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದ ಗರ್ಮ ರಾಜ ದ್ರೌಪದಿನ ಸೋತ ಪಗಡ್ಯಾಗೋ ಹಳ್ಳದ ದಂಡಿಲೆ ಹಾಲ ನವಣಿಯ ಬಿತ್ತಿ ಹಾಲ ತುಂಬುತ್ತಲೆ ಗಿಳಿ ಮೈದ ಹಾಲ ತುಂಬುತ್ತಲೆ ಗಿಳಿ ಮೇದ ಕಾಮಣ್ಣನ ಮಾನ ತುಂಬುತ್ತಲೆ ಶಿವ ವೈದ ದಂಡಿಲೆ ಹಾಲ ನವಣಿಯ ಬಿತ್ತಿ ಹಾಲ ತುಂಬುತ್ತಲೆ ಗಿಳಿ ಮೇದ ಹಾಲ ತುಂಬುತ್ತಲೆ ಗಿಳಿ ಮೇದ ಕಾಮಣ್ಣನ ಮಾನ ತುಂಬುತ್ತಲೆ ಶಿವ ವೈದ ಹಾಡ ಬಲ್ಲವರಂತ ನಾಡಿಂದ ಕರ ಸೇವಾ ಹಾಡೋಣನ ಗೆಳೆಯ ದಣಿ ತಗದ ಹಾಡೋಣನ ಗೆಳೆಯ ದಣಿ ತಗದ ಹಾಡಿದರ ಜೋಡ ಕಿನ್ನೋರೆ ನೋಡದಂಗೋ ಹಾಡ ಬಲ್ಲವನಂತ ನಾಡಿಂದ ಕರ ಸೇವಾ ಹಾಡೋಣನ ಗೆಳೆಯ ದಣಿ ತಗದ ಹಾಡೋ ನನ ಗೆಳೆಯ ದನಿ ತಗದ ಹಾಡಿದರ ಜೋಡ ಕಿನ್ನೂರಿ ನುಡದಂಗೋ ಹಾಡ ಹಾಡಂದರ ನಾಯಣ ಹಾಡಲೋ ಹಾಡ ನಮ್ಮಲ್ಲೆ ಹಾಗೆ ಹಾಕೋ ಹಾಡ ನಮ್ಮಲ್ಲೆ ಹಾಗೆ ಹಾಕಿ ನನ ಗೆಳೆಯ ಹಳಿಮಾಪ ತಂದ ಅಳಕೋರೋ ಕಾಮಣ್ಣ ಚಂದ ಸದರಿಗಿ ಕಾಮಣ್ಣನ ಬಗಲಾಗ ಚಂದ ರತಿದೇವೋ ಅಲಿಗಂಬರಿ ಚಂದ ಕುದರಿಗಿ ತಡಿ ಚಂದ ಕಾ ಚಂದ ಸದರಿಗೋ ಕಾಮಣ್ಣ ಚಂದ ಸದರಿಗಿ ಕಾಮಣ್ಣ ಪಗಲಗ ಚಂದ ರತಿವೆಯೋ ಗಿಡದಾಗ ಗಿಡ ಚಂದ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದರಾಮೋ ಗಿಡದಾಗ ಗಿಡ ಚಂದ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದರಾಮೋ ಬಂಗಾರ ಬಳಿ ಮುಂದ ಬಿಂದಲಿದ್ದರ ಚಂದ ಕಂದವ ಚಂದ ಬಗಲಾಗೋ ಕಂದವ ಚಂದ ಬಗಲಾಗ ಬಬಲಾರಿ ಸದಶಿವ ಚಂದ ಮಠದಾಗೋ ಬಂಗಾರ ಬಳಿ ಮುಂದ ಬಿಂದುಲಿದ್ದರ ಚಂದ ಕಂದವ್ವ ಚಂದ ಬಗಲಾಗೋ ಕಂದವ್ವ ಚಂದ ಬಗಲಾಗ ಬಬಲಾದಿ ಮಠದಾಗ ಚಂದ ಸದಶಿವ ಬಿದರಿ ಬಬಲಾದಿ ಮುಂದ ಇದರಿ ಗಾಯವನ್ಯಾರೋ ಮದರಿ ರುಂಬಲದ ಸದಶಿವ ಮದರಿ ರುಂಬಲದ ಸದಶಿವ ಇದರಿ ಶಿವರಾತ್ರಿ ಒಮ್ಮೆ ಹಾರೇವ ಬಿದರಿ ಬಬಲಾದಿ ನಡುವ ಎದುರು ಗಾಯವನ್ಯಾರೋ ಮದರಿ ರುಂಬಲದ ಸದಶಿವ ಮದರಿ ರುಂಬಲದ ಸದಶಿವ ನಿದರಿಗೆ ಶಿವರಾತ್ರಿ ಒಮ್ಮಿ ಆದೇನೋ ಕಾಕಂಡಿಕಿ ಕರಿ ಚಂದ ಮಮದ ಪುರ ಕರಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ದಿಗಂಬರಪ್ಪನ ಹಾಲು ಕಳಿ ಚಂದ ಹಳದಾಗೋ ಕಾಕಣಿಕಿ ಕರಿ ಚಂದ ಮಂದ ಪುರ ಕರಿ ಚಂದ ಹೊನ್ನ ಕೋಲರದ ಹೊಳಿ ಚಂದ ಹೊನ್ನ ಕೋಲರದ ಹೊಳಿ ಚಂದ ದಿಗಂಬರಪ್ಪನ ಹಾಲು ಕಳಿ ಚಂದ ಹಳದಾಗೋ ಬಾಡಿಗೆ ಬಳ್ಳೂರ ತೀಡಿ ಮಾಡಿದ ಸ್ವನ್ನ ಹಾಲ ಹಂಗರಗಿ ಕೊರತಿಯ ಹಾಲ ಹಂಗರಗಿ ಕೊರತಿ ಕ್ವಾಲರ ಮುಂದ ರತಿಲಾಡ್ಯಾವ ಹರಿಗೋಲ ಬಾಡಿಗೆ ಮೂರರ ತೀಡಿ ಮಾಡಿದ ಸ್ವನ್ನ ಹಾಲ ಹಂಗರಗಿ ಕೊರತಿಯ ಹಾಲ ಹಂಗರಗಿ ಕೊರತಿ ಕ್ವಾಲರ ಮುಂದ ಹರತಿಲಾಡ್ಯಾವ ಹರಿಗೋಲ ಹಬ್ಬ ಬಂದೈತಂತ ಉಬ್ಬಿ ಬರತಾಳ ಸುಗ್ಯಾಗ ಗಂಗಾ ಸ್ವರಿಗಾಳ ಸುಗ್ಯಾಗ ಗಂಗಾ ಸ್ವರಿಗಾಳ ಹಿರಿ ಹೊಳಿಯ ಹೆಬ್ಬಿಯ ಹೂವ ಮುಡದಾಳ ಹಬ್ಬ ಬರತೈತಂತ ಉಬ್ಬಿ ಬರತಾಳ ಸುಗ್ಯಾಗ ಗಂಗಾ ಸ್ವರಿಗಾಳ ಸುಗ್ಯಾಗ ಗಂಗಾ ಸ್ವರಿಗಾಳ ಹಿರಿ ಹಳಿಯ ಹೆಬ್ಬಿಯ ಮೂಡುವ ಮೊಡದೇನೋ ಆ ಕಳಕನಗ ನೀರ ಗೋಕವಿ ಕ್ಯಾರಿ ತುಂಬೆ ಸಣ್ಣ ಸಾಗರದ ಹೊಳಿ ಬಂದ ಸಣ್ಣ ಸಾಗರದ ಹೊಳಿ ಬಂದ ಕ್ವಾಲರದ ಬಣ್ಣದ ಗಸಿಗೆ ತ್ವರಿ ಬಡದು ಕಳಕಣ್ಣನ ನೀರ ಗೋಕಾಳಿ ಕೆರಿ ತುಂಬ ಸಣ್ಣ ಸಾಗರದ ಹೊಳಿ ಬಂದ ಸಣ್ಣ ಸಾಗರದ ಹೊಳಿ ಬಂದ ಕೋಲಾರದ ಸರಿ ಬಡದು ಆ ಕಾಳ ಕೊಳ್ಳಗ ನಾ ಕೇಳಿ ಸರಪಾಣಿ ಗೋಕಾವಿ ನಾಡಗವಳೆರು ಗೋಕಾವಿ ನಾಡಗವಳೆರ ಮಣಿ ಮುಂದ ರೊಕ್ಕದ ರಾಶಿ ನಡೆದಾವೋ